ಬಸವಣ್ಣ ಬಾಳ ಬಳನೆ, ಒಂದು ಶರಣಾರತಿ ಬಾಳ ಬಳನೆ, ಪಿತಾಪುರ ಗ್ರಾಮದಲ್ಲೇ ಬಾಳ ಬಳನೆ, ಎಲ್ಲ ಮಕ್ಕರಣ ಬಾಳ ಬಳನೆ, ಕಲಬುರ್ಗಿ ಶರಣ ಬಸವ ಬಾಳ ಬಳನೆ, ಒಂದು ಶರಣಾರತಿ ಬಾಳ ಬಳನೆ, ಸುತ್ತಾದಿಯವರಿಗೆ ಶರಣಾರತಮ್ಮ ಮಾದೇವ ತಂದಾರ ತಂದ ತಂದನ ತಂದನ ಆಯ ಶರಣಮ್ಮನ ಬಾಲ ಚೆಲುವೆ ಮಾಣಿಕ್ಯ ಮಾಣಿಕ್ಯ ಶರಣಮ್ಮನ ಬಾಲ ಚೆಲುವೆ ಮಾಣಿಕ್ಯ ಮಾಣಿಕ್ಯ ಆಯ ನೀ ಹುಟ್ಟ ಬೆಳಗಿದ ದೇಶವಲ್ಲಮ್ಮ ಮಾಣಿಕ್ಯ ನೀ ಹುಟ್ಟಿ ಬೆಳಗಿದ ದೇಶವಲ್ಲಮ್ಮ ತೋಟ ಬುಗ್ಗಪ್ಪ ಅಣ್ಣ ಮಗಳಣ್ಣ ಅತ್ತಿಗೆ ಬಸಮ್ಮ ಎಲ್ಲಾರ ನೀರ್ ಮ್ಯಾಲೆ ಬಹಳ ಜೀವ ಆರು ಸಕ್ಕರೆ ಕುಡಿಬೇಕು ಬೆಳಿಗಳಿಗೆ ಜಳಕ ರಾಮದೇವ ಗುಡಿ ಒಳಗ ಪೂಜೆ ಮಾಡಬೇಕು ಅಣ್ಣಮಪ್ಪ ಗುಡಿ ಒಳಗ ಆಟ ಆಡಬೇಕು ನರಸಪ್ಪ ಗುಡಿ ಒಳಗ ಭಜನೆ ಮಾಡಬೇಕು ಇದರಂತಲೇ ನಡೀತು ಗೊತ್ತಾಗ ಇಳವಾಗ 7 ವರ್ಷದ ಮಗಳು ಸುತ್ತ 4 ಕಳ್ಳೆ ಮಂದಿ ಹೇಳಾಕ ಬಂದರೆ ನನ್ನ ಕೊಟ್ಟು ಲಗ್ನ ಮಾಡಲಿಲ್ಲ ಅದೊಂದ ಮಗಳು ಮಾಡಿಕ್ಕ ದೂರ ಕೊಟ್ಟ ದೂರ ಹೋಗ್ತಾವಂತಂದ ಚಿನ್ನಸಂತ ಬೀಗುರಿ ಯಾರು ಚಿರಾರು ಕೋಜಿಗೆ ನಾದಿರ ನರಸಿಂಹನ ಮಕ್ಕಳು ಇಬ್ಬರಾರ ದೊಡ್ಡವನ ಚಂದ್ರಣ್ಣ ಮರಿವಾಗಿಲ್ಲ ಶರಣವನ ಮಣಿಕಪ್ಪ ಲಗ್ನ ಆಗಿಲ್ಲ ಶರಣವರ ಕೊತ್ತವರ ಮರಿ ಮಾಡಾಲೇ ಸಣ್ಣವರ ಕೊಟ್ಟೇನೋ ಮರಿ ಮಾಡಾಲೇ ಪತ್ರ ಹಾಕಿದರೆ ಬಾವ ಚಂದ್ರಣ್ಣ ಗುರಿ ಸಿಗಲಾರ್ದ ಕುಜ ಮಾಡುತ್ತಿದ್ದ ಕುಜ ಮಾಡ ಬಾವಗ ಪತ್ರ ಬಿದ್ದಗ ಅತ್ತಿಯ ಪತ್ರ ಓದಿಕೊಂಡು ಅಂತ ಹೆಣ್ಣಿನ ತಂದು ಏನ ಮಾಡಂ ನಾವು ನೋಡಿ ಕೇವಲ ಬಡವರು ಸಂಜೆಯಲ್ಲಿ ಉಂಡ್ರೆ ಮುಂಜಾನೆವಿಲ್ಲ ಅಡದಂತ ತಾಯಿ ನರಸಮ್ಮ ಗುಲಿ ಮಾಡಿಕೊಂಡು ಮರಿಗೆ ಬಂದಳು ಯಾಕ ಮಗನೇ ಏನ್ ಚಿಂತೆ ಮಾಡುತ್ತಿದ್ದಿ ಸೋದರತ್ತಿಯನ್ನು ಕೊಟ್ಟು ಮರಿ ಮಾಡ್ತಾಳಂತ ಬೇಡಯ್ಯವ ಅಂತ ಹೆಣ್ಣಿನ ನಾವು ಬಾಳ ಬಡವರು ಇದ್ದೀವಿ ಬಾಳ ಬಡವರು ಅಂತ ನೀ ಅಂತ ಮಗನೇ ಸಂಸಾರಕ್ಕೆ ಬಡತನ ಬಂದರೆ ಲಗ್ನಕ್ಕೆ ಬಡತನ ಬಂದಿಲ್ಲ ತಾಯಿ ಮಗ ಇಬ್ಬರು ಕೂಡಿಕೊಂಡು ಸೌಕಾರ ಗುಂಡಪ್ಪ ಮನೆಗೆ ಬಂದಾಳ ಸೋದರತ್ತೆ ಸೌಕಾರ ಗುಂಡಪ್ಪ ಮನೆಗೆ ಬಂದಾಳ ಸೋದರತ್ತೆ 300 ರೂಪಾಯಿ ಸಾಲ ತೆಗೆದಾಳ ಸೋದರತ್ತೆ 300 ರೂಪಾಯಿ ಸಾಲ ತೆಗೆದಾಳ ಸೋದರತ್ತೆ ಅಡಿಗೆ ಮೂದಳ್ಳೆ ಸಂತಿ ಹೋಗ್ಯಾಳ ಸೋದರತ್ತೆ ಅಡಿಗೆ ಮೂದಳ್ಳೆ ಸಂತಿ ಹೋಗ್ಯಾಳ ಸೋದರತ್ತೆ 60 ರೂಪಾಯಿ ಸೇರಿ ತೆಗೆದಾಳ ಸೋದರತ್ತೆ 60 ರೂಪಾಯಿ ಸೀರೆ ತೆಗೆದಾಳ ಸೋದರತ್ತೆ 60 ರೂಪಾಯಿ ಸೀರೆ ತೆಗೆದು 10 ರೂಪಾಯಿ ಕೂಸ ತಕ್ಕಂಡು ತಗೊಂಡು ಅಡಿಕೆ ತಗೊಂಡು ಎಲ್ಲ ಸಜ್ಜು ಮಾಡಿಕೊಂಡು ಮನೆ ಬೇರೆ ಬಾಗಿಲೋರು ಕೂಡಿಸಿಕೊಂಡು ಹಿಂಗೆ ಚಿರಾರ ಕೂಸಿಗೆ ಬಿಟ್ಟು ಕೊಟ್ಟು ಬೆಳ್ಳವಾದಗ ತಾಯಿ ಹೊರಟು ಬಂದಾಳ ಸೋದರತ್ತೆ ಬೆಳ್ಳವಾದಗ ತಾಯಿ ಹೊರಟು ಬಂದಾಳ ಸೋದರತ್ತೆ ಬಂದಂತ ಬೀಗುರ ಮನೆಗೆ ಬಂದಾಳ ಸೋದರತ್ತೆ ಬಂದಂತ ಬೀಗುರ ಮನೆಗೆ ಬಂದಾಳ ಸೋದರತ್ತೆ ಮನೆ ಒಳಗ ನೋಡಿದ್ರೆ ಮಾಣಿಕ್ಯವಿಲ್ಲ ಮಾಣಿಕ್ಯಮ್ಮ ಮನೆ ಒಳಗ ನೋಡಿದ್ರೆ ಮಾಣಿಕ್ಯವಿಲ್ಲ ಮಾಣಿಕ್ಯಮ್ಮ ಮನೆ ಒಳಗ ಮಾಣಿಕ್ಯಮ್ಮ ಇಲ್ಲ ನಮ್ಮಪ್ಪ ಗುಡಿ ಒಳಗ ಪೂಜೆ ಮಾಡುವಳು ಯಾರಿಗೆ ಹುಡುಗರೆಲ್ಲಾರು ನೋಡಿ ಮಾಣಿಕ್ಯಮ್ಮ ಏನು ಸಿದ್ಧಿ ನಿನ್ ಮರಿ ತುಂಬಾ ಹುಡುಗರು ಕುಂತಾರ ಸೋದರ ಮಾವದವ್ರು ಬಂದಾರ ನಿನ್ನ ಕೊಟ್ಟು ಮರಿ ಮಾಡ್ತಾರ ಈ ಹುಡುಗರು ಕರೆವಂತಾರ ಸುಳ್ಳಂತಾರಂತ ಪೂಜೆ ಮಾಡೋದು ಬಿಟ್ಟು ಕೊಟ್ಟು ಬಡಬಡ ಬಂದು ನೋಡಿದರೆ ಮನೆ ತುಂಬಾ ಬೀಗರು ಕುಂತಾರ ಬಂದಂತ ಹುಡುಗರ ಗಟ್ಟಿ ಕಡಕೊಂಡು ಆ ಎಮ್ಮಗ ಜಿಲ್ಮಿ ಗಿಡದ ನೀರಾಕಿ ಬಣ್ಣದ ಸೀರೆ ತಂದಾರ ಬಣ್ಣದ ಸೀರೆ ಉಡೋದಿಲ್ಲ ನಾ ಉಡೋದು ಬಿಳಿ ಸೀರೆ ನಾ ತೊಡೋದು ಬಿಳಿ ಕೂಸ ಬಿಳಿ ಸೀರೆ ಬಿಳಿ ಕೂಸ ತಂದು ಕೊಡ್ತಾರ ಬಿಳಿ ಸೀರೆ ಉಟ್ಟಕೊಂಡು ಬಿಳಿ ಕೂಸ ತೊಟ್ಟಕೊಂಡು 10 ಮಂದಿ ಆ ಕೂಡಿಸಿ 5 ಚಾರಕ್ಕೆ ಉಡಿ ಒಳಗೆ ಹಾಕಿ ಉಡಿ ತುಂಬಲ ಹಾಕೋದರೆ ಉಡಿ ಒಳಗೆ ಕೊಬ್ಬರಿ ಉರಳೆ ಬಿದ್ದ ಸಂಸಾರ ಮಾಡ ಕೆಟ್ಟೋಗ ಬುಜವಾದ ಬುಜವಿಲ್ಲ ಮಾಡಿಕೆಮ್ಮ ಯಾಕ ನೋಡಿಕೊಂತ ಉಳಿ ತುಂಬಲಾಕತ್ತ ಜಾರಿ ಬಿದ್ದವ ಈ ಮಾಜಿಗೆ ತಪ್ಪಿಡು ಬೇಡ ಚೆಲ್ಲದಂತ ಅಕ್ಕಿ ಕಡೆ ಹಾಕಿ ತೆಗೆದು ಹಕ್ಕಿ ಹಾಕಿ ಉಳಿ ತುಂಬಿದ್ರು ಅವತ್ತಲ್ಲೇ ಇದ್ದು ಒಳಗ ಮುಂಜಿ ಹಾರಿ ಎದ್ದು ಏಳು ಬಂಡಿ ಕಟ್ಟಿಕೊಂಡು ಬಂಡಿ ಮೇಲೆ ಮಾಡಿಕೆಮ್ಮನ ಕುಂದಿಸ್ಕೊಂಡು ಊರು ಬಿಟ್ಟು ಹೋಗ ಮುಂದ ಗಡಿಗೆ ಊರು ಮುಂದ ಕಲ್ಲೊಂದು ದೇವ್ರ ಗುಡಿ ಕಲ್ಲಮ್ಮ ದೇವ್ರ ಗುಡಿಗೆ ಬಂದು ಹೋಗಮ್ಮ ಮದಿ ಮಗಳೇ ದೇವ್ರಿಗೆ ನಾ ಕಾಯಿ ಹೊಡೆದು ಕರ್ಪೂರ ಸುಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಬಾ ತಾಯ ಗುಡಿ ಒಳಗ ಕಾಯಿ ಕರ್ಪೂರ ಇಟ್ಟುಕೊಂಡು ದೇವ್ರ ಗುಡಿಯಲ್ಲಿ ಬಂದು ದೇವ್ರ ಜಗಲಿ ಕಾಯಿ ಹೊಡೆದು ಕರ್ಪೂರ ಸುತ್ತು ಕಲ್ಲ ನಮ್ ದೇವ್ರ ಅಣ್ಣ ಬೇಗಿ ಬೆಳಗಿದರೆ ಪೂಜೆ ಮಾಡವಳು ಸೇವೆ ಮಾಡವಳು ಸೋದರಮ್ಮ ಅವಾಗ ತಾಳೆ ಕಟ್ಟಿಕತ್ತೀನಿ ಸೋದರಮ್ಮ ಅವಾಗ ಲಗ್ನ ಆಗ್ತೀನಿ ಹೋಗ್ಲೇ ಬೇಡ ಒಂದ್ ಮಾತೇಳ ಚಾದ ಕಟ್ಟಿಕೊಂಡು ಮನ ಬೆಲ್ಲಿಗೆ ಬಂದು ಹೋಗ್ಲೇ ಬ್ಯಾಡ ಅಂತ ನೀ ಕೇಳ್ತಿದ್ದಿ ಎಂದ ಬುದ್ಧಿ ಕಡಿಮೆ ಆದ ಮಗಳೇ ಚಾದ ಕಟ್ಟಿಕೊಂಡಿದ್ದಿ ಹಾಗಂತ ಲಗ್ನ ಇಗ್ನ ಮಾಡಿದರೆ ಊರಾಗ ಮಂದಿ ಸುಮ್ಮನಿರೋದಿಲ್ಲ ಹತ್ತು ಮಂದಿ ಹತ್ತು ಕಲ್ಲಾಗ್ತಾರ ಹತ್ತು ಬಹುಶಃ ಮಣ್ಣು ಸುರುಗುತ್ತಾರ ಬ್ಯಾಡ ಬ್ಯಾಡ ತಾಯಿ ಆಗೋ ಲಗ್ನ ತಣ್ಣಗಾಗಲಿ ಇವಾಗಿದೊಂದು ಮೂರ ತಿಂಗಳಾಗ ಸಾವಿರ ಮನೆಗೆ ಮಗಳಾಗೋದಿಲ್ಲ ಹತ್ತೂರು ಮನೆಗೆ ಶಶಿ ಆಗೋದಿಲ್ಲ ಯಾರ ಗುಂಜಿಯ ಬುದ್ಧ ನೀರು ಬಂದು ಬೀಗರು ತುಂಬಿಕೊಂಡರ ಆ ಅಮ್ಮನ ಎತ್ತಿಗಡ ಬಂದು ಅಂದ್ರ ಒಳಗೆ ಇಳಿಸಿ ಅಮ್ಮ ಎಡಕ ನೋಡಿ ಎಡಗಾಲಿ ಬಿಡು ಮಗ ಸರ ಒಳ್ಳೆ ಮಾತು ಭಾವ ಬಡವರು ಇದ್ದದ್ದು ಗೊತ್ತಾದಂತ ಎದೆ ಒಳಗ ಹಳ ಮಾಡಿಕೊಂಡು ಎಡಕ ನೋಡಿ ಎಡಗಾಲಿ ಬಿಡೋ ಮುಂದಗಡಿಗೆ ಬಳಪಾಳ ಬಳಪಾಳ ಮಗಳೇ ಹುಚ್ಚಿಡ್ದ ದಳ ಹಿಡ್ದದ ಮಾತಿ ಮಾತಿ ತಪ್ಪಿಡುತ್ತಿದ್ದಿ ಆಯವಲ್ಲ ಧರ್ಮಕ್ಕಲ್ಲ ಉಳುಕು ಕಡೆಗೆ ತಂದು ಹಂದಿರಿ ಹಾಕ್ಯಾರ ಹಸಿಯಲ್ಲಿ ಎಂಬುದು ಕಂಡು ಬಿದ್ದದ ಈ ಮಾತಿ ತಪ್ಪಿಡು ಬೇಡಂತಂದು ಅವಾಗ ನನ್ನಮ್ಮ ಚಲೋ ಕಡೆಗೆ ತಂದು ಹಂದಿರಿ ಹಾಕಿರಿ ಅರಮನೆ ಒಳಗ ಉಂಟು ತಾಯಿಗೆ ಒಂಬತ್ತಾಶಿಗೆಲ್ಲ ನನಗೆ ಸತ್ತೆ ನೀರು ಬರೋದು ಐರೋಣ ಕೊಡಗಳು ಒಂದಿಷ್ಟು ಗಂಡಗಂಟೆ ಕರ್ಕೊಂಡು ಬಂದು ಕೂಡಿಸಿ ಅವ್ರಿಗೆ ನೀರು ಹಾಕೋ ಮುಂದಗಡಿಗೆ ಐರೋಣ ಕೊಡಗೋಳ ಬಿಚ್ಚು ಮಾಡಿದರೆ ಸಂಸಾರ ಜೀವ ಆಗದಿಲ್ಲ ಸಂಸಾರ ಮುಂದಕ್ಕಾಗದಿಲ್ಲ ಹೇ ಮಗಳೇ ಆ ಕುಂಬಾರ ಮನೆಗೆ ಹೋಗಿ ಹಸಿ ಗಡಿಗೆ ತಂದರ ಹಸಿ ಗಡಿಗೆ ಒಳಗ ಹುಸಿ ನೀರು ಹಾಕೋ ಬಡಿಗೆ ಎಲ್ಲಿ ಗಡಿಗಳು ಬಿಚ್ಚೋಗ್ಯವ ಈ ಮಾತಿಗೆ ತಪ್ಪಿಡು ಬೇಡಂತ ಮಾಣಿಕ್ಯ ಮಗ ಬುದ್ಧಿ ಹೇಳಿ ಸಾಂಬಾರ್ ಕೊಡಗೊಳ ತಂದು ನೀರು ತಂದು ಮಾಣಿಕ್ಯಪ್ಪಗ ಮಾಣಿಕ್ಯಮ್ಮ ನೀರು ಹಾಕಿದ್ರು ಬಟ್ಟೆ ಭೂಷಣ ಊಟಗಂಡು ಬಟ್ಟೆ ಭೂಷಣ ಊಟಗಂಡು ಶಾಸಿ ಕಟ್ಟಿ ಕರ್ಕೊಂಡು ಬಂದು ನಾಲ್ಕು ಕಳ್ಳಿ ಮಂಜು ಬಂದ ಊರ ಆರಂಜರ ನಿಂತಾರ ಶಾಸಿ ಕಟ್ಟಿ ಕೂಡಿಸಿ ನನ್ನ ತಾಯಿ ಮಾಣಿಕ್ಯಮ್ಮ ಅದೇ ಐದು ಮಂದಿ ಮುತ್ತೈದೆ ಹಿರಿಯ ಮಕ್ಕಳು ಅಕ್ಕಿ ಕಾಳಿಟ್ಟಾರ, ಅಕ್ಕಿ ಕಾಳಿಟ್ಟು ಕರೆಯಕ್ಕಾಗ ಓ ತಂದಿ ಹೊತ್ತು ಮಾಡಿಕ್ಕಪ್ಪ ಮಂಗಳ ಸೂತ್ರ ಕೈಯಾಗಡ ಕಂಡು ಅಂತ ಜನರಿಗೆ ಎಲ್ಲ ಹರಿಗೆ ತೋರಿಸಿ ಮಂಗಳ ಸೂತ್ರ ಕಟ್ಟಬೇಕಂದರೆ ಆ ಮಂಗಳ ಸೂತ್ರ ಕೈಯಾಗಡ ಕಂಡು ಎಲ್ಲ ಹರಿಗೆ ತೋರಿಸಿ ನಮಸ್ಕಾರ ಮಾಡಿ ಮಂಗಳ ಸೂತ್ರ ಕಟ್ಟೋ ಮುದಗಡಿಗೆ ಭಾರ ಪದ ಹೆಂಗ ಹಾಡ್ತಾರ ಕರೆಯ ಒಡೆದಾರ ಕಟ್ಟಲ ಹಾಕೋದರೆ ಒಳಗ ಆಗ ಮಗಳ ಸೂತ್ರ ಜಾರಿ ಬಿದ್ದಾವ ಮಾಡಿಕೆಮ್ಮ ದೊಡ್ಡಪದವರು ಅಣ್ಣ ಮಗಲಣ್ಣ ಅತ್ತಿಗೆ ಬಸಮ್ಮ ಮಗಲಾಗ ಬಂದು ಮಗಳೇ ಬುದ್ಧಿವಾದ ಬುದ್ಧಿವಿಲ್ಲ ಗ್ರಹಣವಾದ ಗ್ರಹಣವಿಲ್ಲ ಒಂದು ಗಲ್ಲ ಒಡೆದರೆ ಹಾಲು ಉಂಡಿರ್ತವ ಒಂದು ಗಲ್ಲ ಉಂಡ್ರೆ ರಕ್ತ ಉಂಡಿರ್ತದ ತಾಯಿ ನಿನಗೆ ಎಂತ ಬುದ್ಧಿಯಾಗ ಮಾತಿ ಮಾತಿಗೆ ತಪ್ಪಿಡುತ್ತಿದ್ದಿ ನಾಯವಲ್ಲ ಮಗಳೇ ಧರ್ಮತಲ್ಲಂತಂದು ಎಕ್ಕಡ ನೋಡಿಕದ ಕಟ್ಲಕತ್ತೆ ನಾನು ಜಾರಿ ಬಿದ್ದದಂತಂದು ಕೆಳಗ ಬಿದ್ದದ ಕೈ ಕೊಟ್ಟರು ಅವಾಗ ಮತ್ತೆ ತೋರಿಸಿ ನಮಸ್ಕಾರ ಮಾಡಿ ಮಂಗಳ ಸೂತ್ರ ಕಟ್ಟಿದ ಕಟ್ಟಿ ನೂರಾರು ಜನ ಎಲ್ಲರೂ ಅಕ್ಕಿ ಕಾಳು ಹಾಕಿದ್ರು ಹಾಕಿದ್ಗಳಿಗೆ ತಾಯಿಯ ಹದಿನಾರು ದಿನದಾಗ ಅಂದಿರು ಉಳಿಸ್ಯಾರ ಅವಾಗ ಬಂದಿರು ಉಳಿಸಿ ಗಂಡ ಹೆಂಡತಿ ಕೂಡಿ ಕಂಡು ತಾವ್ರ ಬನಿ ಹೊಂಟು ಹೋದ್ರು ತಾವ್ರ ಬನಿ ಹೋಗಿ ಗಡ್ಡ ದಿನ ಎದ್ದು ಓಚಿವಮ್ಮ ನಾವಂತಂದು ಐನ ತಾಗಿ ಬರೋ ಮುಂದಗಡಿಗೆ ಎಲ್ಲಾರು ಕುಂತು ಆ ಮಗಳಿಗೆ ಹಂಗ ಬುದ್ಧಿ ಹೇಳ್ತಾರ ಮಗಳೇ ಬರ್ತಾರ ಸಂಸಾರ ಕೊಟ್ಟಿವಂತ ಮಾಡು ಬೇಡ ಇದೆ ಮಾಡು ಬೇಡ ಅಲ್ಲಿ ಒಂದು ತಿಂಗಳಿದ್ದರೆ ಅಲ್ಲಿ ಎರಡು ತಿಂಗಳಿದ್ದು ನೀ ಕಾಲ ಮಾಡಿ ಹೋಗಮ್ಮ ನನ್ನ ಸಂಸಾರಿಗೆ ನನ್ನ ತುಟ್ಟಿ ಬಿದ್ದರೆ ಇಲ್ಲದ ತಗೊಂಡು ಹೋಗಂತ ಎಲ್ಲಾರು ಬುದ್ಧಿ ಹೇಳಿದ್ರು ಅದಿಟ್ಟು ಕೇಳಿಕೊಂಡು ಮಾಡಿಕೆಮ್ಮ ಮಾರೆಲ್ಲ ಸಣ್ಣ ಮಾಡಿಕೊಂಡು ಮಾರೆಲ್ಲ ಭಿನ್ನ ಮಾಡಿಕೊಂಡು ಚಿಲಹಾರ ಕೋಟಿಗೆ ಎನ್ನ ಬಂದಾಳ ಮಾಣಿಕೆಮ್ಮ ಚಿಲಹಾರ ಕೋಟಿಗೆ ಭಿನ್ನ ಬಂದಾಳ ಮಾಣಿಕೆಮ್ಮ ಅಯ್ಯ ಗಂಡನ ಮನೆಯಾಗ ಸೇರಿಕೊಂಡಾಳ ಮಾಣಿಕೆಮ್ಮ ಗಂಡನ ಮನೆಯೊಳಗೆ ಸೇರಿಕೊಂಡಾಳ ಮಾಣಿಕೆಮ್ಮ ಅವಳವರ ಮಗಳಮ್ಮ ಚೆಲ್ಲಿ ಮಾಣಿಕ್ಯ ಮಾಣಿಕ್ಯ ಅವಳವರ ಮಗಳಮ್ಮ ಚೆಲ್ಲಿ ಮಾಣಿಕ್ಯ ಮಾಣಿಕ್ಯ ಗಂಡನ ಮನೆಗೆ ಬಂದುಗಳಿಗೆ ಬಂದ ನನ್ನಮ್ಮ ತೆಗೆದ ಮಾಡೋದಿಲ್ಲ ದಾವತಿಲ್ಲ ಜಳಕ ಮಾಡಬೇಕು ಆರು ಸಕ್ಕರೆ ಕುಡಿಬೇಕು ರಾಮದೇವ್ ರೂಢಿಯ ಪೂಜೆ ಮಾಡಬೇಕು ಅದೇ ಬೇರೆ ಗಿಡದ ಮೇಲೆ ಮಕ್ಕೋಬೇಕು ಇದರಂತಲೇ ನಡೀತು ನೆಗೆಣಿ ಪಾಡ ನೋಡಿದ ನೆಗೆಣಿ ನೋಡಿ ಏನಂತಳ ಓ ತಾಯಿ ಅತ್ತೆ ನರಸಮ್ಮ ನಿನ್ನ ಮ್ಯಾಲೆ ಮಣ್ಣೊಸರು ಒಲಿ ಮ್ಯಾಲೆ ಕಲ್ಲಾಕಲಿ ನೀವು ಕಡ್ಯಾಕ ಮಾಡಿಕೊಂಡು ಊಟ ಮಾಡ್ರಿ ತಾಯಿ ಮಗ ನಾವು ಗಂಡ ಎಂಟು ಕಡ್ಯಾಕ ಮಾಡಿಕೊಂಡು ನನ್ನ ಸಣ್ಣ ಸೋಸಿ ತೆಗೆದು ಮಾಡೋದಿಲ್ಲ ದಾವತಿ ಮಾಡೋದಿಲ್ಲ ಅವ ಕಡ್ಯಾಕ ಕೊಟ್ಟು ಬಿಟ್ಟಳು ನೆಗೆಣಿ ಗುಡ್ಡಮ್ಮ ಕೊಟ್ಟು ಗಳಿಗೆ ಅವ್ರ ಕಡ್ಯಾಕ ಮಾಡಿಕೊಂಡು ಊಟ ಮಾಡುತ್ತಿದ್ರು ಕಡ್ಯಾಕ ಮಾಡಿಕೊಂಡು ಊಟ ಮಾಡ್ತಿದ್ರು ಮಾಣಿಕ್ಯಮ್ಮ ನೋಡಿ ಏನಂತಾಳ ಲಗ್ನಕ್ಕೆ ತಂದಿದ್ದು ಮುನ್ನೂರು ರೂಪಾಯಿ ಸಾಲ ಈ ಮುನ್ನೂರು ರೂಪಾಯಿ ಸಾಲ ಎಲ್ಲಿದ್ದ ಅರಿವು ಮಾಡ್ತಾರ ಇವ್ರು ಅರಿವು ಮಾಡೋದಿಲ್ಲ ಅಂತಂದ ನನ್ನಮ್ಮ ನಮ್ ದೇವ್ರ ಗುಡಿ ಹಾಕುಂತು ಕಾಯ ಹುಡುಗರೆಲ್ಲ ಕರೆದು ನಮಸ್ಕಾರ ಮಕ್ಕಳೇ ಚಾರಣಿ ಅಂಟಣಿ ಕೊಡ್ತೀನಿ ಮುತ್ತಲು ಏರು ಹರ್ಕೊಂಡು ಬರೋದು ಆ ಮುತ್ತಲು ಏರು ಹರ್ಕೊಂಡು ಬಂದು ಹಾಕಿದರೆ ಕುಂತಲ್ಲಿ ಪತ್ರೊಳಗೆ ಹೊಲ್ದು ಹೂವ ಕಟ್ಟಿ ಊರೆಲ್ಲ ಪತ್ರೊಳ ಹಾಕಿ ಬಿಟ್ಟಳು ಊರೆಲ್ಲ ಹೂವ ಹಾಕಿ ಬಿಟ್ಟಳು ಕುಂತಲ್ಲೇ ಮಾಡಿ ನನ್ನ ತಾಯಿ ಮಾಣಿಕ್ಯ ಐನೂರು ರೂಪಾಯಿ ಜಮೆ ಮಾಡ್ಯಾಳ ಮಾಣಿಕ್ಯಮ್ಮ ಐನೂರು ರೂಪಾಯಿ ಜಮೆ ಮಾಡ್ಯಾಳ ಲಗ್ನಾಗಿ ಮೂರು ತಿಂಗಳ ಮುಗಿಲ್ಯಾಕ ಬಂತು ಭಾವನ ಕರೆದಳು ಓ ಭಾವ ನಿನಗೊಂದು ನಮೋ ನಮಸ್ಕಾರ ಬಾಯಪ್ಪ ಅಂದು ಏರು ಸುದ್ದಿ ತಾಯ ಏರು ಸುದ್ದಿ ಅಲ್ಲ ನನ್ನ ಲಗ್ನಕ್ಕೆ ತಂದಿದ್ದು 300 ರೂಪಾಯಿ ಸಾಲ ಬಡ್ಡಿ ಗಂಟು ಈಗ 500 ರೂಪಾಯಿ ನಾ ಕೊಡ್ತೀನಿ ಒಯ್ದು ಕೊಟ್ಟು ಬಾ ತಂದೆ 500 ರೂಪಾಯಿ ಕೊಟ್ಟಳ ಎರಡು ಚೀಲ ಜೋಳ ಬಿಳಿ ಜೋಳ ಕೊಟ್ಟಳ ಬಾವ ತಗೊಂಡೋಗಿ ಮನೆಗೆ ಹಾಕೊಂಡು ಮನೆಯಾಗ ಹಾಕೊಂಡು ಗಂಡ ಹೇಳ್ತೀಗ ನಾ ಒಂದು ಮಾಡ್ತೀನಿ ಹಂಗನ್ನ ಸಂಸಾರ ಮಾಡಿಕೊಂಡು ಉಡ್ತಾರೆ ಬಾವ ಸುಬ್ಬದರಿಯ ಸೋಮಹಾರಿ ನಂಬೋದು ಊರಿಗೆ ಊರು ಊಟ ಕೊಟ್ಟು ಒಂದು ಏ ಮಾಡಿಕೆಮ್ಮನ ಶೋಭಾನ ಮಾಡ್ತೀನಂದ ಸತ್ತ ಸವತ್ತಾಯಿತು ಮಾಡಿಕೆಮ್ಮ ಬಂದು ಮನಿ ಮುಂದ ಬೇರಿ ಗಿಡ ಎಬ್ಬಿ ಅದೇ ಪಂಚಮಿ ಹಾರೆ ತಾಯಿ ಮಕ್ಕಂಡ ಸೋದರತ್ತಿ ಬಂದಳು ಓ ಮಾಣಿಕ್ಯಮ್ಮ ಗಿಡದ ಮ್ಯಾಲೆ ಯಾಕ ಮನಗತ್ತಿದ್ದಿ ಮನ್ಯಾಗ ಮಕ್ಕೋ ಬಾ ತಾಯ ಯವ್ವಾ ನರ ಮನುಷ್ಯ ತೊಳೆದಂತ ಜಾಗದಾಗ ನಾನು ಮಕ್ಕಂಡರೆ ನನ್ನ ಮೈ ಊರ್ದಂಗ ಆಗ್ತದ ನನ್ನ ಮೈ ಕಡದಂಗ ಆಗ್ತದ ನಾ ಮಕ್ಕಿಲ್ಲ ತಾಯ ನರಸಪ್ಪ ಕುತ್ರಿ ಒಳಗ ವರ್ಷ ಹಾಕಿ ಕೊಡ್ತೀವಿ ಬಾ ತಾಯ ಅಂದ್ರು ವರ್ಷ ಹಾಕಿ ಕೊಟ್ಟಗಳಿಗೆ ಮಾಣಿಕ್ಯ ಬಂದು ಮಕ್ಕಂಡಳು ಸತ್ತ ಸವತ್ತಾದಗಳಿಗೆ ಬಾವ ಚಂದ್ರಣ್ಣ ಬಂದು ಓ ಮಾಣಿಕ್ಯಪ್ಪ ಅಜ್ಜಳ ತಮ್ಮ ಎಂಡದು ಬಿಲಿ ಹೋಗಂದರೆ ಅವಾಗ ಎದ್ದು ಕಿರ್ಕ ಮೆಟ್ಟ ಕಾಲಿಗೆ ಹಾಯಿಕೊಂಡು ಕಂಬಳಿಗಳ ಮೇಲೆ ಹಾಯಿಕೊಂಡು ಮಾಣಿಕ್ಯಮ್ಮ ಇದ್ದ ಕೂತ್ರಿ ಬೆಲಿ ಮಾಣಿಕ್ಯಪ್ಪ ತಾಯಿ ನೆಟ್ಟಗ ಬಂದ ಮಾಡಿಕೊಂಡ ಗಂಡ ನಾ ಇದ್ದೀನಿ ಮಾಣಿಕ್ಯಮ್ಮ ಆದ್ರೆ ಒಳ್ಳೆ ಮಾತು ಮಾವ ವಸ್ತುಲಾದಾಗಿಂದ್ರು ಮಾತನಾಡು ವಸ್ತುಲ್ದಾಗಿ ಬರಬೇಡ ಯಾಕಪ್ಪು ಹರಿ ನೀನು ಆ ನರ ಮನುಷ್ಯ ಒಳ್ಳೆ ನಾನು ಆ ನರ ಮನುಷ್ಯನೇ ನನ್ನಂಗ ನೀವು ಇದ್ದಿ ನಿನ್ನಂಗ ನಾ ಇದ್ದೀನಿ ನಿನಗ ನನಗೇನು ಬೇದಲ್ಲ ನಾ ಬರ್ತೀನಂತಂದು ಮೂರ್ಖದಲ್ಲಿದ್ದ ವರ್ಷದ ಮೇಲೆ ಕಾಲಿಟ್ಟ ನರಸಪ್ಪ ಕುಟ್ಟಿ ಒಳಗ ಒಕ್ಕಂಡು ನನ್ನಮ್ಮ ಹಿಡಿಕೆ ತುಂಬಾ ಕಂಡಾರು ಬಿಡಕಂಡು ಬಳ ಬಳ ಮಂತ್ರಿಸಿ ಗಂಡನ ಮ್ಯಾಲೆ ಹೊಡೆದಳು ಅದೇ ಗಂಡಗ ದಳ ಎದ್ದಿತು ಹುಚ್ಚೆದ್ದಿತು ಆ ಕಂಬಳಿಯಲ್ಲಿ ಬಿಟ್ಟುಕೊಟ್ಟ ಕಾಲಾಗ ಮೆಟ್ಟಲ್ಲಿ ಬಿಟ್ಟುಕೊಟ್ಟ ಊರು ಹೊರಗ ಬಂದು ಊರಾಗ ಮಂದಿನ ಕುಂತವ್ರು ನಿಂತವ್ರಿ ಮಾಡಿಕ್ಕಪ್ಪ ಗದ್ದಲು ಮಾಡುತ್ತಿದ್ದ ಊರಾಗ ಮಂದಿ ಬಡ ಬಡ ಬಂದು ಓ ತಂದೆಯ ಚಂದ್ರಣ್ಣ ನಮ್ಮ ತಮ್ಮ ಮಾಣಿಕ್ಯಪ್ಪ ಎಲ್ಲ ಹರಿಗೊಡಿಲಾಕೈತನ ಎಲ್ಲ ಹರಿಗೊಡಿಲಾಕೈತನ ಹುಚ್ಚದ್ದ ದಳ ಎದ್ದದಂದರೆ ಯಾವ ಬಂದು ನೋಡಿದರೆ ಊರು ಬಂದು ಸಪ್ಪಳ ಮಾಡ್ತಾರ ನಮ್ಮ ತಮ್ಮನ ಮ್ಯಾಲೆ ಮಣ್ಣು ಸರ್ವಲ್ಲ ತಮ್ಮನ ಸೌರ್ಯತಿಯಡ ಬಂದು ಮನೆ ಆಗ ಕಂಬಗ ಎರಡು ರೆಕ್ಕೆ ಮರದು ಕಟ್ಟಿ ಹಾಕಿದ ಕತ್ತಿನಾಗ ಮಾಣಿಕ್ಯಮನ ತಡುಬಾರದು ಕತ್ತಿನಾಗ ಮಾಣಿಕ್ಯಮಗ ಮಾತಾಡಬಾರದು ಹಿಂಜಾಲಿ ಮಾತಾಡಬಂತಂದ ಮರದೋಟು ಕೀಲಿಕೆಯಾಗಿ ಬಾವ ಚಂದ್ರಣ್ಣ ಮನೆಯಾಗ ಮಕ್ಕಂಡ ಸವತ್ತಿನ ಯಾಳ ಒಳಗ ಇದೇ ಯಾಳ ಚಂದಾದ ಇದೇ ಟೇಬು ಚಂದಾದ ಆ ಮೆಟ್ಟು ಕಾಲಿಗೆ ಹಾಯ್ಕೊಂಡಳು ಕಂಬಳಿಗಳ ಮೇಲೆ ಹಾಯ್ಕೊಂಡು ತಂದೆ ಎಡಗಾಲ ಸಂಗಾಟ ಬೆನ್ನು ಗೋಡು ಒದ್ದ ಕಂಡು ಮಾಣಿಕ್ಯಮ್ಮ ಹೆಂಗ ಓತಳೆಯ ಜನ ಒಂದು ಗಾವಾದ ಬಂದಾಳಮ್ಮ ಒಂದು ಗಾವಾದ ಬಂದಾಳ ನನ್ನಮ್ಮ ಪಂಚ ಮ್ಯಾಲೆ ಮಕ್ಕಂಡ ಅಕ್ಕಳದ ಮೂವರು ಕಳ್ಳರು ಬಂದರು ತಾಯಿನ ಕಡಿಗೆ ಪಾಡ ನೋಡಿದ್ರು ಅಮ್ಮ ಅರೇ ದಸುಮಗಳು ರಾಜೇಶ ಎಕ್ಕಡಿದ ಬಂದಿ ಎಲ್ಲಿದ್ದ ಬಂದಂತ ಅವರು ಕೇಳುತ್ತಿದ್ದರು ನಾ ಎಕ್ಕಡಿದ್ದನ ಬರ್ಲಿ ಎಲ್ಲಿದ್ದನ ಬರ್ಲಿ ನನ್ನ ಸುಖ ನಿಮ್ಗ್ಯಾಕ ಓ ತಾಯಿ ನನ್ನ ಸುಖ ನಿನಗೆ ಯಾಕಂದರೆ ನೀ ತೆಳಗ ಬಂದರೆ ನಮ್ಗೆ ಈಡಾಗ್ತಿದ್ದು ಜೋಡಾಗುತ್ತಿದ್ದ ಸರಿ ಒಳ್ಳೆ ಮಾತು ಚಲೋ ಮಾತಾಡ್ತೀರಿ ಪಾಪದ ಸೊಳೆ ಮಕ್ಕಳಿದ್ರಿ ನೀವು ನಾಯವಲ್ಲ ಧರ್ಮದಲ್ಲ ನಾನು ಸತ್ಯ ನಿಮ್ಗೆ ತೋರಿಸಿಕೊಡ್ತೀನಿ ಅಂತ ಐದಳ ಕೈ ಆಗಡ ಕಣ್ಣು ಬಳ ಮಂತ್ರ ಕತ್ತರಿಸಿ ಮೂವರು ಮೇಲೆ ಹೊಡೆದಗಳಿಗೆ ಮೂವರಿಗೆ ಕಣ್ಣುಗುಡ್ಡು ಉಚ್ಚಿ ಕೆಳಗ ಬಿದ್ದು ಸೌರ್ಯಾಡಿಗಂತ ಹೋಗ್ಲ. ಅವರು ಹೊಂಟು ಹೋದರು. ಅವರು ಹೋದ ಮೇಲೆ ಮಾಣಿಕ್ಯಮ್ಮ ಅದೇ ಗಿಡ ಇಳದು ದಾರಿ ನಡೆದು ಎರಗುಂಜ ಗುಡ್ಡ ಕೈಯನ್ನು ಬಂದಾಳ ಮಾಣಿಕ್ಯಮ್ಮ ಎರಗುಂಜ ಗುಡ್ಡ ಕವಿನ ಬಂದಾಳ ಮಾಣಿಕ್ಯಮ್ಮ ತಾಯ ಗುಡ್ಡದ ಮೇಲೆ ಮತ್ತೆ ಏರಿ ನಿಂತಾಳ ಮಾಣಿಕ್ಯಮ್ಮ ಗುಡ್ಡದ ಮೇಲೆ ತಾಯಿ ಏರಿ ನಿಂತಾಳ ಮಾಣಿಕ್ಯಮ್ಮ ತಾಯಿಯ ಗಿಡ ಕಮ್ಮಿ ಇನ್ನು ಬೆಳೆದು ಹೋಗ್ಯಾವ ತಾಯಿಯ ಗಿಡಗಳು ಆಧಾರ ಬೆಳೆದು ಹೋಗ್ಯಾವ ಮಾಣಿಕ್ಯಮ್ಮ ಕಮ್ಟಿ ಎಲ್ಲ ಬೆಳೆದು ಹೋಗ್ಯವ ಗವಾರಿ ಆಗತ್ತಂದೆ ಆ ಗುಡದ ಮೇಲೆ ಏನಾದ ಒಂದೇ ದರ್ಗ ಯಾನೋ ಒಂದು ಮೊಗಲಾರಿ ಆ ದರ್ಗ ಒಂದಾದ ಯಾನೋ ಒಂದು ಮೊಗಲಾರಿ ದೇಶ ಎಲ್ಲ ಡ್ಯಾಡ್ಲಾಕ ಬೆಟ್ಟ ಬೆಳಗಾನ ಹೊಂಟು ಹೋಗ್ಯನ ಬೆಳಗೊಟ್ಟೇಮಿನಾಗ ಬಂದು ಆ ದರ್ಗದ ಮೇಲೆ ಕಂಬಿ ಹಾಸಿಗೆ ಮಾಡಿಕೊಂಡು ತಾಯಿ ಮಕ್ಕಂಡು ಯಾನ ಉಂಜಿ ಮಗಲ ಹಾರಿ ಬೆಳ್ಳನ ಕುದುರೆ ಮ್ಯಾಲೆ ಕುಂತು ದೇಶ ಎಲ್ಲ ಬ್ಯಾಡಿ ಮಾರ್ಗ ತಿರುಗಿ ಬಂದು ನಿಂತು ಯಾರಮ್ಮ ಅರೇ ಹೊಸ ಮಗಳೇ ಅಕ್ಕ ಮನೆಗಿದ್ದಿ ನನ್ನ ದರ್ಗ ಬಿಟ್ಟು ದೂರ ಸರಿಯನ್ ಓ ಅಣ್ಣಯ್ಯ ನಿನಗೊಂದು ನಮೋ ನಮಸ್ಕಾರ ನನ್ನಂಗ ನೀನು ದೇವರ ಮನುಷ್ಯ ನಿನ್ನಂಗ ನಾನು ದೇವರ ಮನುಷ್ಯ ದರ್ಗ ಬಿಟ್ಟು ನಾನು ಹೋಗಲಿಲ್ಲ ನಿನ್ನ ಬಗಲಾಗ ನನಗ ಜಾಗ ಕೊಡ್ತೀನಂದರೆ ನಿನ್ನ ದರ್ಗ ಬಿಡುತ್ತೀನಿ ಇಲ್ಲಂದ್ರೆ ಬಿಡೋದಿಲ್ಲ ಆದ್ರೆ ಒಳ್ಳೆ ಮಾತು ತಂಗಿ ನಾನು ಎಂದಿಗೂ ಜಾಗ ಕೊಡೋದಿಲ್ಲ ನೀವು ಕೊಡೋದಿಲ್ಲ ಅಂದ್ರೆ ನಾ ಬಿಡೋದಿಲ್ಲ ಮೂರು ಸಲ ಕೇಳಿದರೆ ಕೊಡ್ತೀನಮ್ಮ ತಂಗಿ ಬಿಡಂತಂದರೆ ಅವಾಗ ಬಿಟ್ಟು ಕೊಟ್ಟು ಕೆಳಗ ಬಂದು ನನ್ನಮ್ಮ ರಾಮದೇವ್ರ ಗುಡಿ ಒಳಗ ಪೂಜೆ ಮಾಡಿಕೆಂತ ಸೇವ ಮಾಡಿಕೆಂತ ಗುಡಿ ಒಳಗ ನನ್ನಮ್ಮ ಕುಂತು ಕಂಡು ಗುಂಡದಾಗ ಜಳಕ ಮಾಡಬೇಕು ದೇವರಿಗೆ ಪೂಜೆ ಮಾಡಬೇಕು ತಂದೆ ಯಾರಗುಂಜ ರಾಮರೆಡ್ಡಿ ಊರಾನ ಊರ ಮಂದಿ ದೇವ್ರ ಪೂಜೆ ಮಾಡಲಾಗ ಬಂದರೆ ಅರೇ ರಸ ಮಗಳು ಬಂದು ಗುಡಿ ಹಾಕ ಕುಂತಳ ಅವ್ವ ನಿನ್ ಯಾವ ಊರು ಯಾವ ದೇಶ ಅಂದರೆ ನನ್ನ ಊರು ನನ್ನ ದೇಶ ನೀ ಏನು ಮಾಡುತ್ತಿದ್ದಿ ನಾ ಏನು ಮಾಡೋದಿಲ್ಲ ತಾಯಂತ ಊರ ಮಂದಿ ಬಂದು ಯಾರಗುಂಜ ರಾಮರೆಡ್ಡಿ ನನಗ ನಮಸ್ಕಾರ ಮಾಡ್ತೀವಿ ಅರೇ ರಸ ಮಗಳು ಬಂದು ರಾಮದೇವ್ರ ಗುಡಿ ಆಗ ಎನ್ನ ಕುಂತಾಳ ಗುಡಿಗೆ ಬಂದ ತಾಯಿನ ಕಡೆಗೆ ಹೋಗಿದ ದೇವ್ರಿಗೆ ಪೂಜೆ ಮಾಡಿದ ಅಮ್ಮ ಯಾವ ಊರು ಯಾವ ದೇಶ ಯಪ್ಪ ನಂದು ದೇಶ ರಾಮ ರಾಮ ಮಳ್ಳವಾದ ಒಳಗ ನನ್ನ ತಾಯಿ ತಂದಿ ನನ್ನ ಕೊಟ್ಟಿದ ಚಿಲಾರ ಕೋಜಿಗ ಗಂಡಗ ಉಚ್ಚಿಸಿ ಗಂಡಗ ದಳೆಬಿಸಿ ನಾ ಯಾರು ಒಂದು ಗುಡ್ಡಕ್ಕೆ ಬಂದು ಸೇರಿನ ತಂದಿ ಆದ್ರೆ ಒಳ್ಳೆ ಮಾತು ನಿನ್ನ ಸತ್ಯವು ನಿಂದ ತಂದಿ ನಮ್ಗೆ ಹೆಂಗ ತಿಳಿದು ಬರಬೇಕು ನನ್ನ ಸತ್ಯ ನನ್ನ ಹೊರವು ನಮ್ಗೆ ತಿಳಿದು ಬರ್ಲಾಕ ಏನ ತರ್ತೀರಿ ಬಂಬರಪ್ಪ ಅಂದ ಅವಾಗ ಯಾರಗುಂದಿ ರಾಮರೆಡ್ಡಿ ಊರಾಗ ಹೊಂಟೋಗಿ ಅಮ್ಮಿಗೆ ತುಂಬಾ ಬಾಲು ತಂದನ ಮೊರ ಸಕ್ಕರೆ ತಂದನ ಊರ್ ಜನ ಎಲ್ಲ ಬಂದದ ಎಲ್ಲಾರು ಮುಂದ ಸಕ್ಕರೆ ಹಾಲು ಕೈಯಾಗಡ ಕಂಡು ನನ್ನಮ್ಮ ಪಳ ಪಳ ಪಳ ಮಂತ್ರಿಸಿ ದೇವ್ರ ಧ್ಯಾನ ಮಾಡಿ ಶಿವನ ಧ್ಯಾನ ಮಾಡಿ ಜಮ್ಮಿಗೆ ತುಂಬಾ ಹಾಲು ಜಮ್ಮಿಗೆ ತುಂಬಾ ಹಾಲು ನೀರು ಮಾಡ್ಯಾಳ ನಮಸ್ಕಾರ ಮಾಡಿ ಏನು ಬೇಡತಿ ಬೇಡತಾ ಎಂದರೆ ನಾ ಏನು ಬೇಡದಿಲ್ಲ ಇದೇ ಯಾರಗುಂಜಿ ಗುಡ್ಡದ ಮೇಲೆ ನನಗ ನೀವು ಬುನಾದ ಹಾಕಿ ಸಮಾಧಿ ಕಟ್ಟಬೇಕು ಮಠ ಕಟ್ಟಬೇಕಂದರೆ ಯಾರಗುಂಜಿ ರಾಮರೆಡ್ಡಿ ಯಾರಗುಂಜಿ ಗುಡ್ಡದ ಮೇಲೆ ಬಂದು ತಾಯಿ ಕಂಟಿ ಕಬಿರೆಲ್ಲ ಕಡದು ಆಯಮ್ಮಗೆ ಸಾಬು ಮಾಡಿ ಯಾವಾಗ ಬುನಾದ ಹಾಕ್ಯರು ಆ ಸಮಾಧಿ ಬುನಾದಿ ಒಳಗ ತಾಯಿ ಕುಂತು ಕಂಡಳ ಆಯಮ್ಮನ ಮೇಲೆ ಅವರು ಆ ಮಠ ಕಟ್ಟಗೆದ್ದಾರೆ ಆರು ತಿಂಗಳ ಮಠ ಮುಗಿದು ತಾಯಿರಿಗೆ ಸಪ್ತ ಭಜನೆ ಇಟ್ಟು ಸಪ್ತ ಭಜನೆ ಮುಂದ ಶಿವರಾತ್ರಿ ಜಾಗಿಣಿ ಬರ್ತದ. ಶಿವರಾತ್ರಿ ಜಾಗಿಣಿ ಮುಂದ ಆ ಭಜನೆ ಮಾಡ್ಲಾಕ ಹಚ್ಚಾರ. ಭಜನೆ ಮಾಡದಿದ್ದರೆ ಆ ಸಪ್ತ ಭಜನೆ ಒಳಗ ನನ್ನಮ್ಮ ಬದ್ನಿ ನಾದಿ ಒಳಗ ಕುಂತ ಹಾಕಿ ಭಜನೆ ಮಾಡಿ ಕೆಂತ ಹೊರಗ ಬಂದಾಳ ಮಾಣಿಕೆಮ್ಮ. ಭಜನೆ ಮಾಡಿ ಕುಂತ ಹೊರಗ ಬಂದಾಳ ಮಾಣಿಕೆಮ್ಮ. ಭಜನೆ ಮಾಡುತ್ತಿದ್ದರೆ ನನ್ನಮ್ಮ ಮಾಡಿಕ್ಯ ಅದೇ ಜಾಗಿಣ ದಿನ ತಾಯಿನ ಜಾತ್ರಿ ತಾಯಿನ ತೇರು ಸುತ್ತ ನಾಕಳಿ ಗೊತ್ತಾಯ್ತು. ನಾಕಳಿ ಗೊತ್ತಾದರೆ ಬಾವ ಚಂದ್ರಣ್ಣ ಗಂಡನ ಕರೆಕಂಡು ಗಂಡಿ ಕಡಿಗಂಡು ಹುಚ್ಚ ಗಂಡನ ತಗೊಂಡು ಗಟ್ಟಿಗೆ ಬಂದರೆ ಆ ಗಂಡನ ಕಡಿಗಿ ನನ್ನಮ್ಮ ಮಾಡಿಕ್ಯ ಮನೋಡಿ ಅಂತ ಶಬ್ದ ನುಡಿಕ ಬಾವ ಚಂದ್ರಣ್ಣ ಗುಂಡದಾಗ ಮುಣಗಬೇಕು. ನೀವೊಂದು ತಂಗಿ ನಾವೊಂದು ಹಣ್ಣಂತ ಒಳಗಾಗಿದ್ದಂತ ಮಂಗಳ ಸೂತ್ರ ತಗೊಂಡ್ರೆ ಹುಚ್ಚು ಬೇಸು ಮಾಡ್ತೀನಿ ಬಳ ಬೇಸು ಮಾಡ್ತೀನಿ. ಸರಿ ಒಳ್ಳೆ ಮಾತು ತಾಯಂತ ಗುಂಡದಾಗ ಜಳಕ ಮಾಡಿ ಒಂದು ಒಂಟಿ ಕಾಲಿವೆ ನೀವೊಂದು ತಂಗಿ ಸಂಬಂಧ ನಾವೊಂದು ಹಣ್ಣಂತಂದು ಒಳಗಾಗ ಮಂಗಳ ಸೂತ್ರ ಏನ ತೆಗದಾನ ಮಾಣಿಕಪ್ಪ ಚಲಾದ ಅದೇ ಇದ್ದು ಊರಾಗ ನನ್ನ ತಾಯಿಯ ಗಂಗಸ್ತರ ಮನೆಗಳು ಅದೇ ಮನೆಯಾಗ ಬಂದು ಹೆಣ್ಣ ತೆಗೆದು ಆ ಗಂಡ ಮಾಣಿಕ್ಯಪ್ಪಗ ಗುಡಿ ಮುಂದ ಮಠದ ಮುಂದ ಲಗ್ನ ಮಾಡಿ ಹಂಗ ಕಳಿಸ್ತಾಳು. ನನ್ನ ತಾಯಿಯ ಮಾಣಿಕ್ಯಮ್ಮ ಚಾಪಳಾರ ಮ್ಯಾಲೆ ಮಾಣಿಕ್ಯಮ್ಮಗ ನನ್ನ ಹೆಸರು ನನ್ನ ತಾಯಿಗೆ ಬಂದಾಕಿ ಇರ್ಲಂತಂದು ನೀನು ಮಾಣಿಕ್ಯಮ್ಮ ಏ ಮಾಣಿಕ್ಯಪ್ಪ ಇಬ್ಬರ ಹೆಸರು ಒಂದಾಗಲಂತಂದು ಅದೇ ಮಠದ ಮುಂದ ಮಾಣಿಕ್ಯಮ್ಮ ಲಗ್ನ ಮಾಡ್ತಾನೆ. ಚಂದ್ರಣ್ಣ ಮಾಣಿಕ್ಯಮ್ಮ ಪಾದಗೆ ನಮಸ್ಕಾರ ಮಾಡಿ ವರ್ಷ ಶಿವರಾತ್ರಿ ಜಾಗಿಣಿ ನನ್ನ ಗುಡಿಗೆ ಬರಬೇಕು ನೀವು ಭೇಟಿ ಆಗಿ ಹೋಗಬೇಕಂತ ಬರ್ತೀವಿ ತಾಯಂತ ಪಾದಗೆ ನಮಸ್ಕಾರ ಮಾಡಿ ಹಿಂದಿಗೆ ತಿರುಗಿ ಮಾಣಿಕ್ಯಪ್ಪ ಅವರು ಹೊಂಟೋದ್ರು. ಅವರು ಹೋದ ಮ್ಯಾಲೆ ಮಾಣಿಕ್ಯಮ್ಮನ ಕಚಿ ಸುತ್ತ ನಾಕಳಿಗೆ ಸುತ್ತ ದೇಶಗ ಶಿವನ ಧ್ಯಾನ ತಾಯಿ ಮಾಡುತ್ತಿದ್ದಾಳು. ಮಾಣಿಕ್ಯಮ್ಮ ಶಿವನ ಧ್ಯಾನ ತಾಯಿ ಮಾಡುತ್ತಿದ್ದಾಳು. ಮಾಣಿಕ್ಯಮ್ಮ ಕಥೆಯಲ್ಲಿ ಇದುವರೆಗೆ ಯಾನಾಗುಂದಿ ಮಾಣಿಕಮ್ಮನ ಕಥೆ ಕೇಳಿದಿರಿ. ನಡೆಸಿಕೊಟ್ಟವರು ಚಿತ್ತಾಪುರ ತಾಲೂಕಿನ ರಾಮತೀರ್ಥದ